ಬ್ರೆಜಿಲ್, ಇಂಡೋನೇಷ್ಯಾ, ಶ್ರೀಲಂಕಾ ಹಾಗೂ ಥಾಯ್ಲೆಂಡ್ ದೇಶಗಳು ಸಹ ಮಾರುಕಟ್ಟೆಯಲ್ಲಿ ಭಾರತಕ್ಕೆ ತೀವ್ರ ಪೈಪೋಟಿ ನೀಡ್ತಾ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೀವ್ರ ಪೈಪೋಟಿ ಇರುವ ಕಾರಣ ಉತ್ತಮ ಗುಣಮಟ್ಟದ ಉತ್ಪನ್ನಗಳಿಗೆ ಆದ್ಯತೆ ನೀಡಲಾಗುವುದು ಹಾಗೂ ನಾವು ಈ ನಿಟ್ಟಿನಲ್ಲಿ ನಿಗಾ ವಹಿಸಿ ಉತ್ತಮ ಗುಣಮಟ್ಟವನ್ನು ಕಾಪಾಡಿಕೊಳ್ಳಬೇಕಾಗುತ್ತೆ. ನಾವೀಗ ಜಾಗತೀಕರಣ ಮುಕ್ತ ಮಾರುಕಟ್ಟೆಯ ಸವಾಲನ್ನು ಎದುರಿಸಬೇಕಾಗಿರುವುದರಿಂದ ಗುಣಮಟ್ಟದ ಕಡೆಗೆ ಗಮನ ಹರಿಸಬೇಕಾಗಿದೆ. ಅದರ ಜೊತೆಗೆ ಅಧಿಕ ಉತ್ಪಾದನೆಯತ್ತ ಗಮನ ಹರಿಸಬೇಕಾಗಿದೆ. ಆದರೆ ಹವಾಮಾನದಲ್ಲಾಗಿರುವ ವೈಪರೀತ್ಯವು ನಮ್ಮ ಉತ್ಪಾದನೆಗೆ ಅಡ್ಡಿಯಾಗ್ತಾ ಇದೆ. ಅಕಾಲದಲ್ಲಿ ಮಳೆ, ಅತ್ಯಧಿಕ ಮಳೆ, ಸರಿಯಾದ ಸಮಯಕ್ಕೆ ಮಳೆ ಬಾರದೆ ಬರಗಾಲದ ಸಮಸ್ಯೆ, ಅಧಿಕ ಉಷ್ಣತೆ, ಉಷ್ಣಾಂಶದಲ್ಲಿ ಏರಿಳಿತ, ಹೀಗೆ ನಮ್ಮ ಈ ವಾತಾವರಣದಲ್ಲಾಗುವ ವೈಪರೀತ್ಯವು ಗಿಡಗಳ ಬೆಳವಣಿಗೆಗೆ ಮಾರಕವಾಗಿದೆ ಹಾಗೂ ರೋಗ ಕೀಟಗಳ ಹಾವಳಿಯೂ ಸಹ ಜಾಸ್ತಿ. ಆದ ಕಾರಣ ಸಕಾಲಿಕ ಹಾಗೂ ಸಮರ್ಪಕವಾದ ಯೋಚನೆ ಹಾಗೂ ಯೋಜನೆಗಳನ್ನು ರೂಪಿಸಿಕೊಂಡು ವೈಜ್ಞಾನಿಕ ಬೇಸಾಯ ಕ್ರಮಗಳನ್ನು ಅನುಷ್ಠಾನಗೊಳಿಸಿದರೆ ಅಧಿಕ ಉತ್ಪಾದನೆ ಹಾಗೂ ಲಾಭವನ್ನು ಖಂಡಿತವಾಗಿಯೂ ಗಳಿಸಬಹುದು. ಆಯಾ ಕಾಲಕ್ಕೆ ತಕ್ಕಂತೆ ಪ್ರತಿ ತಿಂಗಳು ಮಾಡಬೇಕಾದ ಕೃಷಿ ಕಾರ್ಯವನ್ನು ಸಮರ್ಪಕವಾಗಿ ಮಾಡಿದರೆ ಅಧಿಕ ಉತ್ಪಾದನೆ ಹಾಗೂ ಲಾಭವನ್ನು ಪಡೆಯಬಹುದು. ನಮ್ಮ ಕರ್ನಾಟಕದಲ್ಲಿ ಸಕಲೇಶ್ವರ, ಬೇಲೂರು, ಚಿಕ್ಕಮಗಳೂರು, ಸೋಮವಾರಪೇಟೆ, ಮಡಿಕೇರಿ ಮುಂತಾದ ಕೆಲವು ತೋಟಗಳಲ್ಲಿ 10-15 kg ಒಣ ಮೆಣಸನ್ನು ಪಡೆಯುವರು ಇದ್ದಾರೆ. ಕೊಳರೋಗದಿಂದ ಸಂಪೂರ್ಣ ನಷ್ಟ ಹೊಂದಿದವರು ಇದ್ದಾರೆ. ಸೊ ನಮ್ಮಲ್ಲಿ ಉತ್ಪಾದನೆಯನ್ನು ಹೇಗೆ ಹೆಚ್ಚು ಮಾಡಬಹುದು, ಇವುಗಳಿಗೆ ಕಾರಣಗಳನ್ನು ಹುಡುಕುತ್ತಾ ಹೋದರೆ ನಮಗೆ ಸಾಕಷ್ಟು ಕಾರಣಗಳು ಸಿಗುತ್ತಾ ಇದೆ. ಅವುಗಳಲ್ಲಿ ಮುಖ್ಯವಾದವುಗಳು ಯಾವುದೆಂದ್ರೆ, 1, ಸೂಕ್ತವಾದ ಪ್ರದೇಶಗಳನ್ನು ಆಯ್ಕೆ ಮಾಡಬೇಕು. 2 ಕಾರಣ ನಾವು ನೋಡಿದ್ರೆ ಅಧಿಕ ಇಳುವರಿ ಕೊಡುವ ಹಾಗೂ ಆಯಾ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳನ್ನು ಬೆಳೆಸಬೇಕು. ಇದು ಬಹಳ ಇಂಪಾರ್ಟೆಂಟ್. ಅಧಿಕ ಇಳುವರಿಯ ಕೊಡುವ ಜೊತೆ ಆಯಾ ಪ್ರದೇಶಕ್ಕೆ ಸೂಕ್ತವಾದ ತಳಿಯನ್ನು ನಾವು ಬೆಳಿಬೇಕು. ಸೂಕ್ತವಾದ ಆಧಾರ ಮರಗಳನ್ನು ಉಪಯೋಗಿಸಬೇಕು. ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸಮರ್ಪಕವಾದ ಗೊಬ್ಬರಗಳನ್ನು ಕೊಡಬೇಕು. ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕೊಡಬೇಕು. ಗಿಡಗಳಿಗೆ ರೋಗ ಅಥವಾ ಕೀಟಗಳಿಂದ ರಕ್ಷಣೆ ಮಾಡಲು ಸರಿಯಾದ ಸಮಯದಲ್ಲೇ ಸಮರ್ಪಕವಾದ ರೋಗ ಹಾಗೂ ಕೀಟನಾಶಕಗಳನ್ನು ಬಳಸಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಇದು ಉಪ ಬೆಳೆಯನ್ನು ನಿರ್ಲಕ್ಷ್ಯ ಮಾಡಬಾರದು. ಇವಿಷ್ಟು ಕೃಷಿ ಕಾರ್ಯಕ್ರಮಗಳನ್ನು ನಾವು ಕೈಗೊಂಡ್ರೆ ಅಧಿಕ ಉತ್ಪಾದನೆಯನ್ನು ಪಡೆಯಬಹುದು. ಸೊ ಮೊದಲನೆಯದಾಗಿ ಅಧಿಕ ಇಳುವರಿ ಪಡೆಯಲು ಉತ್ತಮ ತಳಿಗಳನ್ನು ಬಳಸೋದು ಬಹಳ ಮುಖ್ಯ. ಕರ್ನಾಟಕದಲ್ಲಿ ನಾವು ಮುಖ್ಯವಾಗಿ ಪನ್ನೂರು 1 ಹಾಗೂ ಕರಿಮುಂಡ ತಳಿಗಳನ್ನು ಬೆಳೆಯುತ್ತಾ ಬಂದಿದ್ದೀವಿ. ಈಗ ಇನ್ನಷ್ಟು ಉತ್ತಮ ತಳಿಗಳು ಲಭ್ಯವಿದೆ. ಇಲ್ಲಿ ನಾವು ಮುಖ್ಯವಾಗಿ ನಮ್ಮ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಈಗ ಸಮುದ್ರ ಮಟ್ಟದಲ್ಲಿರುವ ಪ್ರದೇಶ ಹಾಗೂ ನಮ್ಮ ಕೈತೋಟಗಳಲ್ಲಿ ಪನ್ನೂರು 1, ಪನ್ನೂರು 6, ಪನ್ನೂರು 7, ಕರಿಮುಂಡ, ಕಲ್ಲುವಳ್ಳಿ, ಕುದುರವಳ್ಳಿ ಮತ್ತು PLD2 ಇವುಗಳು ಚೆನ್ನಾಗಿ ಫಸಲು ಕೊಡ್ತವೆ. ಆಮೇಲೆ ಸಮುದ್ರ ಮಟ್ಟದಿಂದ ತುಂಬಾ ಎತ್ತರದಲ್ಲಿರುವ ಪ್ರದೇಶ ಅಂದ್ರೆ ನಮ್ಮ ಸಕಲೇಶ್ವರ, ಮಡಿಕೇರಿ, ಸೋಮವಾರಪೇಟೆ ಇರ್ಬೋದು, ಕಾಫಿ ತೋಟಗಳಲ್ಲಿ, ಏಲಕ್ಕಿ ತೋಟಗಳಲ್ಲಿ ಪನ್ನೂರು 1, ಕರಿಮುಂಡ, ನೀಲಮುಂಡಿ, ಆಮೇಲೆ ನೆರಳು ಜಾಸ್ತಿ ಇರುವ ಪ್ರದೇಶದಲ್ಲಿ ಪನ್ನೂರು 2, ಪನ್ನೂರು 5, ಪಂಚಮಿ, ಪೌರ್ಣಮಿ ಮತ್ತು ತೇವಂ, ಆಮೇಲೆ ಗಿರಿಮುಂಡ ಹಾಗೂ ಮಲಬಾರ್ ಎಕ್ಸೆಲ್, ಇಷ್ಟು ತಳಿಗಳು ನಮಗೆ ಲಭ್ಯ ಇದೆ. ಇವುಗಳನ್ನು ನಾವು ಉಪಯೋಗಿಸಿಕೊಳ್ಬಹುದು. ಆಮೇಲೆ ಅಡಿಕೆ ತೋಟಗಳಿಗೆ ಬಂದ್ರೆ ಅಂದ್ರೆ ಅಲ್ಲಿ ನೆರಳು ಜಾಸ್ತಿ ಇರುವ ಕಾರಣ ಇಲ್ಲಿ ನಾವು ಏಲಕ್ಕಿ ತೋಟಗಳಲ್ಲಿ ಬೆಳೆಯಲು ಪನ್ನೂರು 2, 3, 5 ಮತ್ತು 6 ಅಂದ್ರೆ ಈ ನೆರಳನ್ನು ತಡೆಕೊಳ್ಳುವ ಶಕ್ತಿ ಇದೆ. ಪನ್ನೂರು 2, ಪನ್ನೂರು 3, ಪನ್ನೂರು 5, ಪನ್ನೂರು 6, ಆಮೇಲೆ ಕರಿಮುಂಡ ಹಾಗೂ ಶೀಕರ, ಶುಭಕರ ಈ ಮುಂತಾದ ತಳಿಗಳನ್ನು ಆಯ್ಕೆ ಮಾಡಿ ಬೆಳೆದಿದೆ. ಆಮೇಲೆ ಕಲ್ಲುವಳ್ಳಿ, ಕೊಟ್ಟನಾಡನ್, ಪನ್ನೂರು 5, 7 ಈ ಮುಂತಾದ ತಳಿಗಳು ನೀರಿನ ಅಭಾವವನ್ನು ತಡೆಕೊಳ್ಳುವ ಶಕ್ತಿ ಇದೆ. ಪನ್ನೂರು 5, 7 ಕಲ್ಲುವಳ್ಳಿ ಮತ್ತು ಕೊಟ್ಟನಾಡನ್ ಸ್ವಲ್ಪ ಡ್ರೌಟ್ ಏರಿಯಾ, ನೀರಿನ ಅಭಾವ ಇದ್ರೂ ಸಹ ಅದನ್ನು ತಾಳಿಕೊಳ್ಳುವ ಶಕ್ತಿ ಇದೆ. ಆಮೇಲೆ ಇನ್ನು ಬೇರೆ ತಳಿಗಳನ್ನು ನಾವು ನೋಡಿದ್ರೆ ನಾರಾಯಕೊಡಿ ಅಂತಿದೆ, ಅದು ಕೇರಳದಲ್ಲಿ ಜಾಸ್ತಿ ಬೆಳೀತಾ ಇದ್ದಾರೆ. ನಾರಾಯಕೊಡಿ, ನೀಲಮುಂಡಿ, ಕೇವನ್ ಮುಂಡಿ, ಆಮೇಲೆ ಈಗ ಆಲ್ರೆಡಿ ರಿಲೀಸ್ ಆದಂತಹ ತಳಿಗಳು IASR ಶಕ್ತಿ ಮತ್ತು IASR ತೇವಂ, ಈ ಮುಂತಾದ ತಳಿಗಳು ಶೀಘ್ರ ಸೊರಗು ರೋಗ ಅಥವಾ ಕೊಳೆ ರೋಗವನ್ನು ತಾಳಿಕೊಳ್ಳುವ ಶಕ್ತಿ ಇದೆ ಅಥವಾ ಈ ಕೊಳೆ ರೋಗಕ್ಕೆ ನಿರೋಧತೆಯನ್ನು ತೋರುತ್ತದೆ. ಸೊ ಅದನ್ನು ನಾವು ಬೆಳ್ಕೊಳ್ಬಹುದು. ಈಗ ಸಾಮಾನ್ಯವಾಗಿ ನಾವು ಕೊಳೆ ರೋಗವನ್ನು ಎಲ್ಲಾ ತೋಟಗಳಲ್ಲಿ ಕಾಣ್ತಾ ಇದ್ವಿ. ಸೊ ಅದಕ್ಕಾಗಿ ನಾವು ISR ಶಕ್ತಿ ಮತ್ತು ISR ಕೇವಂ ಈ ತಳಿಗಳನ್ನು ಉಪಯೋಗಿಸ್ಕೋಬಹುದು. ಆಮೇಲೆ ಈ ಕರಿಮೆಣಸಿನ ಮೂಲ ಸ್ಥಾನ ನಮ್ಮ ಪಶ್ಚಿಮ ಘಟ್ಟ ಪ್ರದೇಶ, ಇದು ಮುಖ್ಯವಾಗಿ ಉಷ್ಣವಲಯದ ಬೆಳೆ. ವರ್ಷದಲ್ಲಿ 250 ಸೆಂಟಿಮೀಟರ್ಗಿಂತಲೂ ಹೆಚ್ಚು ಮಳೆ ಬೀಳುವ, 10-40 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಉಷ್ಣಾಂಶ ಇರುವ ಪ್ರದೇಶಗಳು ಈ ಬೆಳೆಗೆ ಅತ್ಯುತ್ತಮ. ಸಾಧಾರಣ ಎಲ್ಲಾ ರಾಜ್ಯದಲ್ಲೂ ಇದನ್ನು ಬೆಳಿಬಹುದು. ಈಗ ಅಸ್ಸಾಂನಲ್ಲೂ ಚೆನ್ನಾಗಿ ಬೆಳೀತಾ ಇದ್ದಾರೆ, ಮಡಿಕೇರಿಯಲ್ಲೂ ಚೆನ್ನಾಗಿ ಬೆಳೀತಾ ಇದ್ದೀವಿ ನಾವು. ಕರಿಮೆಣಸಿನಲ್ಲಿ ಸಸ್ಯಾಭಿವೃದ್ಧಿಗೆ ಬಂದ್ರೆ, ಕರಿಮೆಣಸಿನಲ್ಲಿ ಸಾಮಾನ್ಯವಾಗಿ ಕಾಂಡ ಭಾಗವನ್ನು ಉಪಯೋಗಿಸಿ ಸಸ್ಯಾಭಿವೃದ್ಧಿ ಮಾಡಲಾಗುತ್ತದೆ. ಈ ಮೆಣಸಿನಲ್ಲಿ ಇದರಲ್ಲಿ ನಾವು ಮೂರು ರೀತಿಯ ಕಾಂಡಗಳನ್ನು ಕಾಣಬಹುದು. ಒಂದು ನೇರವಾಗಿ ಮರಕ್ಕೆ ಹಬ್ಬುವ ಮುಖ್ಯ ಕಾಂಡ, ಇದನ್ನು ಆರ್ಥೋಟ್ರೋಪ್ಸ್ ಅಂತೀರಿ. ಇನ್ನೊಂದು ಮುಖ್ಯ ಕಾಂಡದಿಂದ ಹೊರಡುವ ಕವಲುಗಳು, ನೀವು ನೋಡಿರಬಹುದು ಈ ಇಳುವರಿ ಕೊಡುವಂತಹ ಕವಲುಗಳು, ಇದನ್ನೊಂದು ಲ್ಯಾಟ್ರಲ್ಸ್ ಅಂತೀವಿ. ಆಮೇಲೆ ನೆಲದಲ್ಲಿ ಹರಡುವ ಬಳ್ಳಿಗಳು, ರನ್ನರ್ಸ್ ಅಂತೀವಿ. ಸಾಮಾನ್ಯವಾಗಿ ನಾವು ಇಲ್ಲಿ ನೆಲದಲ್ಲಿ ಹರಿಯುವ ರನ್ನರ್ಸ್ ಬಳ್ಳಿಯನ್ನು ಉಪಯೋಗಿಸಿ ಸಸ್ಯಾಭಿವೃದ್ಧಿಯನ್ನು ಮಾಡ್ತೀವಿ. ಆದ್ರೆ ಬೇರೆ ಬೇರೆ ದೇಶಗಳಲ್ಲಿ, ಮಲೇಷ್ಯಾ, ಇಂಡೋನೇಷ್ಯಾ ಮುಂತಾದ ದೇಶಗಳಲ್ಲಿ ನೇರವಾಗಿ ಮರಕ್ಕೆ ಹಬ್ಬಿರುವ ಮುಖ್ಯ ಕಾಂಡದಿಂದಲೂ ಸಹ ಅದನ್ನು ಕಟ್ ಮಾಡಿ ಸಸ್ಯಾಭಿವೃದ್ಧಿಯನ್ನು ಮಾಡಲಾಗುತ್ತೆ. ಈ ರೀತಿ ಮಾಡಿದ್ರೆ ಬಹಳ ಬೇಗ ಅಂದ್ರೆ ಗಿಡ ನೆಟ್ಟು 2-3 ವರ್ಷದಲ್ಲಿ ಇಳುವರಿಯನ್ನು ಪಡಿಬಹುದು. ಇದಲ್ಲದೆ ಮುಖ್ಯ ಕಾಂಡದಿಂದ ಹೊರಡುವ ಫಸಲನ್ನು ಕೊಡುವ ಕವಲುಗಳನ್ನು ಉಪಯೋಗಿಸಿ ಬೇರು ಬರೆಸಿ ಗಿಡಗಳನ್ನು ಮಾಡಿದ್ರೆ ಅದನ್ನು ನಾವು ಪೊದೆ ಕರಿಮೆಣಸಿನ ಗಿಡ ಅನ್ನು ಪಡಿಬಹುದು. ಅಂದ್ರೆ ಬುಷ್ ಪೇಪರ್ ಅಂತೀವಿ. ಅಂದ್ರೆ ಬುಷ್ ಪೇಪರ್ ಪಡಿಬೇಕಿದ್ರೆ ಮುಖ್ಯ ಕಾಂಡದಿಂದ ಹೊರಡುವ ಫಸಲನ್ನು ಕೊಡುವ ಕವಲುಗಳನ್ನು ಉಪಯೋಗಿಸಿ ಬೇರು ಬರೆಸಿ ಗಿಡಗಳನ್ನು ಮಾಡಬಹುದು. ಇನ್ನು ಬೇರು ಬಿಟ್ಟ ಬುತ್ತಿ ಗಿಡಗಳ ತಯಾರನ್ನು ಹೇಗೆ ಮಾಡಬಹುದು? ಇದಕ್ಕಾಗಿ ನಾವು ಅಧಿಕ ಇಳುವರಿ ಕೊಡುವ ರೋಗ ರಹಿತ ಬಳ್ಳಿಗಳ ಮುಖ್ಯ ಕಾಂಡದಿಂದ, ಅದರ ಬುಡದಿಂದ ಚಿಗುರು ಹೊಡೆದು ನೆಲದಲ್ಲಿ ಹರಡಿಕೊಂಡಿರುವಂತಹ ಬಳ್ಳಿಗಳನ್ನು ಆಯ್ದು ಕತ್ತರಿಸಿ ತೆಗಿಬೇಕು. ಈ ಬಳ್ಳಿಯ ತುದಿ ಒಂದು ಮೂರನೇ ಒಂದು ಭಾಗ ತುದಿ ಹಾಗೂ ಬುಡ ಮೂರನೇ ಒಂದು ಭಾಗ ಕತ್ತರಿಸಿ ತೆಗೆದು ಎಸಿಬಹುದು. ಮಧ್ಯದ ಒಂದು ಭಾಗವನ್ನು ಮಾತ್ರ ಉಪಯೋಗಿಸಿದ್ರೆ ಅವುಗಳು ಉತ್ತಮ ಫಲಿತಾಂಶ ಕೊಡುತ್ತೆ. ಈ ಭಾಗವು ಬೇಗನೆ ಅಧಿಕ ಚಿಗುರು ಹಾಗೂ ಬೇರುಗಳನ್ನು ನೀಡುತ್ತೆ. ಕರಿಮೆಣಸಿನ ನರ್ಸಿಂಗ್ ಮಾಡಲು ಫೆಬ್ರವರಿ ಮಾರ್ಚ್ ತಿಂಗಳು ಸೂಕ್ತವಾದ ಕಾಲ. ಈ ತಿಂಗಳುಗಳಲ್ಲಿ ಹರಿಯುವ ಬಳ್ಳಿಗಳನ್ನು ಕತ್ತರಿಸಿ 2-3 ಜೆಣ್ಣುಗಳು ಇರುವಂತಹ ಚಿಕ್ಕ ತುಂಡುಗಳನ್ನು ತಯಾರಿಸಿಕೊಳ್ಬೇಕು. ಈ ತುಂಡುಗಳನ್ನು ಶಿಲೀಂದ್ರನಾಶಕವಾದ ಕಾಪರ್ ಆಕ್ಸೈಡ್ ಕ್ಲೋರೈಡ್ ಅಥವಾ ಬೋರೋ ದ್ರಾವಣದಲ್ಲಿ 10 ನಿಮಿಷ ಕಾಲ ಮುಳುಗಿಸಿ ತೆಗಿಬೇಕು. ಆಮೇಲೆ ಶೇಕಡ 25 ಹಸುವಿನ ಗಂಜಲದಲ್ಲಿ 10 ನಿಮಿಷಗಳ ಕಾಲ ಈ ಕಡ್ಡಿಗಳ ಬುಡಭಾಗವನ್ನು ಮುಳುಗಿಸಿ ತೆಗೆದ್ರೆ ಅಧಿಕ ಬೇರು ಬರಲು ಸಹಾಯವಾಗುತ್ತದೆ. ಹೀಗೆ ತಯಾರಿಸಿದ ಬಳ್ಳಿಗಳ ತುಂಡುಗಳನ್ನು ಒಂದು ಭಾಗ ಕೊಟ್ಟಿಗೆ ಗೊಬ್ಬರ, ಒಂದು ಭಾಗ ಮರಳು ಹಾಗೂ 2 ಕಾಡು ಮಣ್ಣು ಇವುಗಳ ಮಿಶ್ರಣವನ್ನು ತುಂಬಿದ ಒಂದು ಮಿಶ್ರಣ ಒಂದು 5-6 ಇಂಚಿನ ಅಳತೆಯ ಪಾಲಿಥೀನ್ ಚೀಲಗಳಲ್ಲಿ ತುಂಬಿ ಒಂದು ಗೆಣ್ಣು ಮಣ್ಣಿನೊಳಗೆ ಹೋಗುವಂತೆ ನಾಟಿ ಮಾಡಿ ಚೆನ್ನಾಗಿ ನೀರು ಹಾಕಬೇಕು. ಶೀಘ್ರವಾಗಿ ಕಡ್ಡಿಗಳು ಚಿಗುರೊಡೆಯಲು ಹಾಗೂ ಬೇರಿನ ಬೆಳವಣಿಗೆಯಾಗಲು ನಾಟಿ ಮಾಡಿದ ಬುಟ್ಟಿಗಳನ್ನು ಅರ್ಧ ಚಂದರಾಕೃತಿಯ ಪಾಲಿಥೀನ್ ಟೆಂಟ್ಗಳ ಒಳಗೆ ಇಡಬೇಕು. ಈ ಗಿಡಗಳು 2-3 ತಿಂಗಳಲ್ಲಿ ತೋಟಗಳಲ್ಲಿ ನೆಡಲು ಸಿದ್ಧವಾದವು. ಎಲ್ರಿಗೂ ನಮಸ್ಕಾರ. ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರಾದಂತಹ ಮಂಜುನಾಥ ಹಾಸನ ಜಿಲ್ಲೆ ಮಾತಾಡ್ತಾ ಇದ್ದೀನಿ. ರೈತ ಬಾಂಧವರಲ್ಲಿ ಈ ಒಂದು ಮುಂಗಾರು ಹಂಗಾಮಿಗೆ ಸಂಬಂಧಪಟ್ಟಂತೆ ವಿನಂತಿ ಮಾಡಿಕೊಳ್ಳೋದೇನಂತಂದ್ರೆ, ಈಗ ಹಾಸನ ಜಿಲ್ಲೆಯ ಪ್ರಮುಖ ಬೆಳೆಗಳಾದ ಆಲೂಗಡ್ಡೆ, ಟೊಮ್ಯಾಟೊ ಮತ್ತು ಮಾವು ಬೆಳೆಗಳನ್ನ ವಿಮೆ ವ್ಯಾಪ್ತಿಗೆ ಒಳಪಡಿಸಿ ಈಗ ವಿಮೆಯನ್ನ ಮಾಡಿಕೊಳ್ಳುವಂತ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮೊದಲನೇದಾಗಿ ಆಲೂಗಡ್ಡೆ ನೀರಾವರಿ ಬೆಳೆ, ಇದಕ್ಕೆ 1,45,000 ರೂಪಾಯಿ ವಿಮಾ ಮೊತ್ತವನ್ನ ಪ್ರತಿ ಹೆಕ್ಟೇರ್ಗೆ ನಿಗದಿಗೊಳಿಸಲಾಗಿದೆ. ಅದರ 5% ರೈತರ ವಂತಿಗೆ ಸುಮಾರು 7,250 ರೂಪಾಯಿನ ಜುಲೈ 15 ಪಾವತಿ ಮಾಡೋದ್ರ ಮೂಲಕ ನೀರಾವರಿ ಪ್ರದೇಶದ ಆಲೂಗಡ್ಡೆ ಬೆಳೆಯುವಂತಹ ರೈತರು ಮುಂಗಾರು ಹಂಗಾಮಿನಲ್ಲಿ ವಿಮೆಗೆ ನೋಂದಾಯಿಸಿಕೊಳ್ಳಬಹುದಾಗಿದೆ. ಅದೇ ರೀತಿ ಮಳೆಯಾಶ್ರಿತದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಆಲೂಗಡ್ಡೆ ಬೆಳೆಯುತ್ತಾರಂತ ರೈತರು ಸುಮಾರು 3,250 ರೂಪಾಯಿಗಳನ್ನ ಜುಲೈ 15 ಪ್ರತಿ ಹೆಕ್ಟೇರ್ಗೆ ವಿಮಾ ಮತ್ತು ಪ್ರೀಮಿಯಂ ಅನ್ನು ಪಾವತಿಸುವುದರ ಮೂಲಕ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳಬಹುದಾಗಿದೆ. ಅದೇ ರೀತಿ ಅರಸೀಕೆರೆ ತಾಲೂಕಿನಲ್ಲಿ ಟೊಮ್ಯಾಟೊ ಬೆಳೆಯನ್ನು ಕೂಡ ನಿಗದಿಪಡಿಸಲಾಗಿದೆ. ವಿಮೆ ಮೊತ್ತ 1,18,000 ರೂಪಾಯಿ ಇದೆ. ಅದರ 5% 5,900 ರೂಪಾಯಿಗಳನ್ನ ಪ್ರತಿ ಹೆಕ್ಟೇರ್ನಂತೆ ವಿಮಾ ಮತ್ತು ಪ್ರೀಮಿಯಂ ಅನ್ನು ಪಾವತಿಸುವುದರ ಮೂಲಕ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳಬಹುದಾಗಿದೆ. ಅದೇ ರೀತಿ ಮಾವಿನ ಬೆಳೆಗೆ ಜುಲೈ 31 ಕಾಲಾವಕಾಶವನ್ನು ಕಲ್ಪಿಸಲಾಗಿದೆ. ಪ್ರತಿ ಹೆಕ್ಟೇರ್ಗೆ 4,000 ರೂಪಾಯಿ ಪ್ರೀಮಿಯಂ ಅನ್ನು ನಿಗದಿಗೊಳಿಸಲಾಗಿದೆ. ಮಾವು ಬೆಳೆಯನ್ನು ಬೆಳೀತಾ ಇರೋಂಥ ರೈತರು ಈ ಹಾಲಿಕಲ್ಲು ಅಥವಾ ಹೆಚ್ಚಿನ ಮಳೆ ಇಂದ ಫಸಲು ಹಾನಿಯಾಗುವಂಥ ಸಂದರ್ಭಗಳಲ್ಲಿ ಸೌಲಭ್ಯವನ್ನು ಪಡೆಯೋದಕ್ಕೋಸ್ಕರ ವಿಮೆಯ ಸೌಲಭ್ಯವನ್ನು ಪಡೆಯೋದಕ್ಕೋಸ್ಕರ ಸುಮಾರು 4,000 ರೂಪಾಯಿಗಳ ಪ್ರತಿ ಹೆಕ್ಟೇರ್ಗೆ ಪ್ರೀಮಿಯಂನ ತುಂಬೋದ್ರ ಮೂಲಕ ವಿಮೆಗೆ ನೋಂದಾಯಿಸಿಕೊಂಡು ಬೆಳೆ ವಿಮೆ ಸೌಲಭ್ಯವನ್ನು ಈ ಎಲ್ಲ ಬೆಳೆಗಳಿಗೆ ಪಡೆದುಕೊಳ್ಬೇಕಂತ ವಿನಂತಿ ಮಾಡಿಕೊಳ್ತೇನೆ. ನಮಸ್ಕಾರ. ಡಾಕ್ಟರ್ ಶ್ರೀಕೃಷ್ಣ ಭಟ್ ಅವರೇ, ಬಹಳಷ್ಟು ತಳಿಗಳ ಬಗ್ಗೆ ತಾವು ಮಾಹಿತಿಯನ್ನ ಕೊಟ್ರಿ. ಹೌದು. ಈಗ ಮುಂಗಾರಿನಲ್ಲಿ ನಾಟಿ ಮಾಡೋದಕ್ಕೆ ನಮ್ಮ ಬೆಳೆಗಾರರಿಗೆ ಈ ತಳಿಗಳು ಬೇಕು ಅಂದ್ರೆ ಅದರ ಲಭ್ಯತೆ ಎಲ್ಲಿದೆ, ಮತ್ತೆ ನಿಮ್ಮ ಸಂಶೋಧನಾ ಸಂಸ್ಥೆಯಲ್ಲಿ ಏನಾದರೂ ವಿಶೇಷವಾಗಿ ಇದನ್ನ ಅಭಿವೃದ್ಧಿ ಮಾಡಿದ್ದೀರಾ, ನಿಮ್ಮ ನರ್ಸರಿಗಳಲ್ಲಿ ಸಂಬಾರು ಮಂಡಳಿ ನರ್ಸರಿಗಳಲ್ಲಿ ಕೊಡ್ತಾ ಇದ್ದೀರಾ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ವಿಚಾರಗಳು. ಹೌದು, ನಮ್ಮ ನರ್ಸರಿಗಳಲ್ಲೂ ಸಹ ಇದು ಸಿಗ್ತಾ ಇದೆ. ಅಂದ್ರೆ ನೀವು ಮೇ ಜೂನ್ ತಿಂಗಳಲ್ಲಿ ಬಂದ್ರೆ ನಿಮಗೆ ಸಿಗುತ್ತೆ. ಈಗ ಬಹುಶಃ ನಮ್ಮ ಒಂದು ನರ್ಸರಿಯಲ್ಲಿ ಖಾಲಿ ಆಯ್ತದು. ನಮ್ದು ಇಲ್ಲಿ ಮೂಡಿಗೆರೆ ಹತ್ರ ಒಂದು ಬೆಟ್ಟದ ಮನೆ ನರ್ಸರಿ ಇದೆ, ಆಮೇಲೆ ಎಸ್ಲೂರು ನರ್ಸರಿ ಇದೆ, ಆಮೇಲೆ ಮಡಿಕೇರಿಯಲ್ಲಿ ನರ್ಸರಿ ಇದೆ. ಇಲ್ಲಿ ನಿಮಗೆ ಬೇರೆ ಬೇರೆ ತಳಿಗಳು ಸಿಗ್ತಾ ಇದೆ. ಆಮೇಲೆ ನಮ್ಮ ರಿಸೆಪ್ಟೇಷನ್ ಅಲ್ಲಿ ಸ್ವಲ್ಪ ಗಿಡ ಎಸ್ಆರ್ ಸೇವ್ ಬಗ್ಗೆ ಹೇಳಿದೆ, ಒಂದು ನಾವು 100-200 ಗಿಡ ನಾವು ನಮ್ಮ ಹತ್ರ ಈಗ ನಾವು ಕೊಡಬಹುದು. ಆಮೇಲೆ ಇಲ್ಲಿ ಐಎಸ್ಆರ್ ಅಪ್ಪಂಗಡ ಅಲ್ಲೂ ಸಹ ನಿಮಗೆ ಬೇರೆ ಬೇರೆ ಸ್ಥಳೀಯ ಗಿಡಗಳು ಸಿಗ್ತವೆ. ಬಹಳಷ್ಟು ಜನ ಖಾಸಗಿ ನರ್ಸರಿಯವರು ಕೂಡ ಸಸಿಗಳನ್ನು ಮಾಡಿದ್ದಾರೆ. ಖರೀದಿ ಮಾಡಬೇಕಾದ್ರೆ ಏನಾದರೂ ಮುನ್ನೆಚ್ಚರಿಕೆ ಇಟ್ಕೋಬೇಕಾ, ಅಥವಾ ಅವರಿಂದ ಏನಾದರೂ ತಮ್ಮ ಸಂಬಾರ ಮಂಡಳಿಯಿಂದ ಸರ್ಟಿಫೈ ಮಾಡಿರ್ತೀರಾ ಹೇಗೆ? ಅಲ್ಲಿ ಅಂದ್ರೆ ಬೇರೆ ಬೇರೆ ತಳಿಗಳು ನಿಮಗೆ ಸಿಗುವುದು ಕಷ್ಟ, ಪನ್ನೂರು ಒಂದು ಇರಬಹುದು ಅಲ್ಲಿ. ಆಮೇಲೆ ಈಗ ಅಲ್ಲಿ ಸರ್ಟಿಫೈ ಮಾಡಿದ ನರ್ಸರಿಗಳು ಇದೆ ನಮ್ಮ ಕರ್ನಾಟಕದಲ್ಲಿ ಇದೆ, ಅಲ್ಲಿಂದ ನೀವು ಪಡ್ಕೋಬಹುದು. ಆಮೇಲೆ ನೀವು ಸ್ವಲ್ಪ ಗಿಡಗಳು ತರುವಾಗ ಸ್ವಲ್ಪ ನೋಡ್ಬೇಕಾಗುತ್ತೆ, ಅದ್ರಲ್ಲಿ ಏನಾದರೂ ಎಲೆ ಚುಕ್ಕಿ ರೋಗ ಅಥವಾ ಇನ್ನೇನಾದ್ರೂ ಕೊಳೆ ರೋಗ ಇದ್ರೆ ಸರಿಯಾದ ಒಂದು ಶಿಲೀಂದ್ರ ನಾಶಕವನ್ನು ಸ್ಪ್ರೇ ಮಾಡಿ ಆಮೇಲೆ ಅದನ್ನು ಒಳ್ಳೆ ಗಿಡಗಳಿಂದ ತಂದ್ರೆ ಉತ್ತಮ. ಯಾವ ವಯಸ್ಸಿನ ಸಸಿಗಳನ್ನ ನಾಟಿ ಮಾಡ್ಕೊಳ್ಳೋದು ಉತ್ತಮ ಅಂತೀರಿ? ಅಂದ್ರೆ ನಾವು ಈಗ ಸಾಧಾರಣವಾಗಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಗಿಡಗಳನ್ನು ನೆಟ್ಟರೆ ಮೇ ಜೂನ್ ಅಲ್ಲಿ ನಾಟಿ ಮಾಡಬಹುದು. ಈಗ ಮಳೆ ಆಗ್ತಾ ಇರುವಂತಹ ಪ್ರದೇಶಗಳಲ್ಲಿ ಕಾಳುಮೆಣಸನ್ನ ಹೊಸದಾಗಿ ನಾಟಿ ಮಾಡೋದಕ್ಕೆ ಏನಾದ್ರೂ ಮುನ್ನೆಚ್ಚರಿಕೆ ತಗೋಬೇಕಾ, ಅಥವಾ ಮಳೆ ಮುಗಿದ ಮೇಲೆ ನಾಟಿ ಮಾಡೋದು ಒಳ್ಳೇದು ಅಂತಲ್ಲ ತಮ್ಮ ವಿಚಾರ? ಇಲ್ಲ ಇಲ್ಲ, ಯಾವಾಗ್ಲೂ ನಾವು ಈ ಮುಂಗಾರು ಮಳೆಯ ಆರಂಭದಲ್ಲೇ ಮಾಡಿದ್ರೆ ಉತ್ತಮ. ಅಂದ್ರೆ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗುತ್ತೆ, ಚೆನ್ನಾಗಿ ಮಳೆ ಬರುವ ಸಂದರ್ಭದಲ್ಲಿ ಬೇರುಗಳ ಬೆಳವಣಿಗೆ ಚೆನ್ನಾಗಿ ಆಗಿ ರೋಗವನ್ನು ತಡ್ಕೊಳ್ಳುವ ಶಕ್ತಿ ಅದಕ್ಕೆ ಇರುತ್ತೆ. ನಾವು ಈ ಸಂದರ್ಭದಲ್ಲೇ ಮೇ ಜೂನ್ ಅಲ್ಲೇ ಮಾಡಿದ್ರೆ ಉತ್ತಮ. ನಮಗೆ ಇಲ್ಲಿ ಸಕಲೇಶ್ಪುರ ಕೊಮ್ಮಾರಪೇಟೆಯಲ್ಲಿ ಈಗಾಗಲೇ 15 inches ಮಳೆ ಆಯ್ತು, ನಾವು ಈಗಲೇ ನಾಟಿ ಮಾಡಿದ್ರೆ ಉತ್ತಮ. ನಾನು ಇದರ ಬಗ್ಗೆ ಮುಂದೆ ನಾನು ವಿವರವಾಗಿ ಇದರ ಬಗ್ಗೆ ಮಾತಾಡ್ತೀನಿ. ಆಯ್ತು ಸರ್. ಇನ್ನು ನಾನು ಈಗ ಅದೇ ನರ್ಸರಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಇನ್ನೊಂದು ಹೊಸ ವಿಧಾನ ಸರ್ಪೆಂಟೈನ್ ಮೆಥಡಲ್ಲಿ ಸಮೇತ ನಮಗೆ ಗಿಡಗಳನ್ನು ಮಾಡಬಹುದು. ಅಂದ್ರೆ ಒಂದು ಬುಟ್ಟಿಯಲ್ಲಿರುವ ಗಿಡದಿಂದ ಒಂದು ವರ್ಷಕ್ಕೆ 40-60 ಬೇರು ಬಂದ ಗಿಡಗಳನ್ನು ಪಡೆಯಬಹುದು ಈ ಒಂದು ವಿಧಾನದಿಂದ. ಇದೊಂದು ಬಹಳ ಸರಳ ವಿಧಾನ. ಅಂದ್ರೆ ದೊಡ್ಡ ಪಾಲಿಥಿನ್ ಚೀಲಗಳಲ್ಲಿರುವ ಗಿಡಗಳು ಬೆಳೆದು ಮುಂದೆ ಹರಿಯುತ್ತಾ ಹೋಗುವ ಸಂದರ್ಭದಲ್ಲಿ ಪ್ರತಿ ಗೆಂಡಿನ ಬುಡದಲ್ಲಿ ಈ ಮಣ್ಣು ತುಂಬಿದ ಚಿಕ್ಕ ಚಿಕ್ಕ ಪಾಲಿಥಿನ್ಗಳನ್ನು ಇಟ್ಟು ಆಮೇಲೆ ತೆಂಗಿನ ಗರಿಗಳ ಕಡ್ಡಿಗಳ ಸಹಾಯದಿಂದ ಪ್ರತಿ ಗೆಣ್ಣುಗಳನ್ನು ಹಿಂಗೆ ಪ್ರೆಸ್ ಮಾಡಿ ಇಡಬೇಕು. ಸೊ ಪ್ರತಿ ಗೆಣ್ಣುಗಳು ಮಣ್ಣಿನ ಸಂಪರ್ಕಕ್ಕೆ ಬರುವ ಕಾರಣ ಪ್ರತಿ ಗೆಣ್ಣಿನಲ್ಲಿ ಬೇರುಗಳು ಹೊರತು ವರ್ಷಕ್ಕೆ ಒಂದೇ ಗಿಡದಿಂದ 40-60 ಬೇರು ಬಂದ ಚಿಕ್ಕ ಗಿಡಗಳನ್ನು ಪಡೆಯಬಹುದು. ನಮ್ಮ ಇಲ್ಲಿ ಸಂಶೋಧನಾ ಕೇಂದ್ರಕ್ಕೆ ನೀವು ಬಂದ್ರೆ ಇದನ್ನು ನೋಡಬಹುದು. ಇಲ್ಲಿ ಭಾರತೀಯ ಎಲಕ್ಕಿ ಸಂಶೋಧನಾ ಕೇಂದ್ರ ಸಕಲೇಶ್ಪುರದಲ್ಲಿದೆ. ಸರ್ಪೆಂಟೈನ್ ಮತದಲ್ಲಿ ನಾವು ಗಿಡವನ್ನು ಬೆಳೆಸ್ತಾ ಇದ್ವಿ. ಆಮೇಲೆ ಇನ್ನು ಈಗ ಮಳೆಗಾಲ ಆರಂಭ ಆಗ್ತಾ ಇದೆ. ಮಳೆಗಾಲದ ಆರಂಭ ತೋಟಗಳಲ್ಲಿ ಗಿಡ ನೆಡಲು ಸೂಕ್ತ ಸಮಯ. ಕರಿಮೆಣಸು ಒಂದು ಬಳ್ಳಿಯ ಜಾತಿಗೆ ಸೇರಿದ ಗಿಡ ಆದ ಕಾರಣ ಇದರ ಬೆಳವಣಿಗೆಗೆ ಆಧಾರ ಮರಗಳು ಅಗತ್ಯ ಇದೆ. ಇದಕ್ಕಾಗಿ ನಾವು ಹಾಲ್ವಾನ, ಗ್ಲಿಡ್ಸೇಡಿಯಾ, ಸಿಲ್ವರ್ ಓಕ್, ಸುಭಾಬುಲ್ ಮುಂತಾದ ಮರಗಳನ್ನು ಬೆಳಿಬಹುದು. ಮಿಶ್ರ ಬೆಳೆಯಾಗಿಯೂ ಸಮೇತ ಅಡಿಕೆ ಮತ್ತು ತೆಂಗುಗಳಲ್ಲಿ ಬೆಳಿಬಹುದು. ಆಧಾರಕ್ಕಾಗಿ ತೆಂಗು ಅಥವಾ ಅಡಿಕೆ ಮರಕ್ಕೆ ಬೆಳೆಸಬಹುದು. ಏಲಕ್ಕಿ ಮತ್ತು ಕಾಫಿ ತೋಟಗಳಲ್ಲಿ ಯಾವುದೇ ಕಾಡು ಮರಗಳಿಗೂ ಸಹ ಆದ್ಯತೆ. ಮಲೇಷಿಯಾ ಮತ್ತು ಇಂಡೋನೇಷ್ಯಾಗಳಲ್ಲಿ ಆಧಾರಕ್ಕಾಗಿ ಕೆಲವು ಮರದ ದಿಮ್ಮಿಗಳನ್ನು ಅಂದ್ರೆ ಅಲ್ಲಿ ಬೆಲಿಯನ್ ಟ್ರೀ ಅಂತ ಒಂದು ಮರ ಇದೆ, ಈ ಮರದ ದಿಮ್ಮಿಗಳನ್ನು ಸಹ ಬಳಸ್ತಾರೆ. ಆಮೇಲೆ ಥಾಯ್ಲ್ಯಾಂಡ್ನಲ್ಲಿ ಸಿಮೆಂಟಿನ ಕಂಬಗಳನ್ನು ಸಹ ಬಳಸ್ತಾರೆ. ಮರಳು ಅಥವಾ ಮಣ್ಣನ್ನು ತುಂಬಿದ ಮಣ್ಣಿನ ಪೈಪ್ಗಳನ್ನು ಕೆಲವು ರಾಷ್ಟ್ರಗಳಲ್ಲಿ ಅಂದ್ರೆ ವಿಯೆಟ್ನಾಂ ಮತ್ತು ಥಾಯ್ಲ್ಯಾಂಡ್ ಮಲೇಷ್ಯಾಗಳಲ್ಲಿ ಬಳಸ್ತಾ ಇದ್ದಾರೆ. ಇನ್ನು ನಾವು ನಾಟಿ ಕ್ರಮವನ್ನು ನೋಡಿದಾದ್ರೆ ಇದೀಗ ಸೂಕ್ತ ಸಮಯ ಅಂದ್ರೆ ಮಳೆ ಬರ್ತಾ ಇದೆ. ಮುಂಗಾರು ಮಳೆ ಪ್ರಾರಂಭದಲ್ಲಿ ಅಂದ್ರೆ ಮೇ ಜೂನ್ ತಿಂಗಳಲ್ಲಿ ಆಧಾರ ಮರದಿಂದ ಉತ್ತರಾಭಿಮುಖವಾಗಿ 1 ಅಡಿ ದೂರದಲ್ಲಿ 2 ಘನ ಅಡಿ ಗಾತ್ರದ ಗುಂಡಿಗಳನ್ನು ಮಾಡಿ 2 ಘನ ಅಡಿಯ ಗುಂಡಿಗಳನ್ನು ತೆಗೆದು ಈ ಗುಂಡಿಯನ್ನು ಮೇಲ್ಮಣ್ಣು 5 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರ, 1 ಕಿಲೋಗ್ರಾಂ ಬೇವಿನ ಹಿಂಡಿ ಹಾಗೂ 150 ಗ್ರಾಂ ಅಷ್ಟು ಶಿಲಾರಂಜಕ ಮಿಶ್ರ ಮಾಡಿ ತುಂಬಬೇಕು. ಈ ರಂಜಕ ಕೊಡೋ ಉದ್ದೇಶ ಏನಂದ್ರೆ ಬೇರುಗಳು ಚೆನ್ನಾಗಿ ಬರಬೇಕಾದ್ರೆ ರಂಜಕದಂಶ ಇರಬೇಕಾಗುತ್ತೆ. ಆಮೇಲೆ ಇದರ ಜೊತೆಗೆ 50 ಗ್ರಾಂ ಟ್ರೈಕೋಡರ್ಮವನ್ನು ಸಹ ಗಿಡ ನೆಡುವ ಸಮಯದಲ್ಲಿ ಮಣ್ಣಿಗೆ ಸೇರಿಸಬೇಕು. 1 ಗುಂಡಿಗೆ 2-3 ಬೇರು ಬಿಟ್ಟ ಗಿಡಗಳನ್ನು ಪ್ರತ್ಯೇಕವಾಗಿ ನೆಡಬೇಕು. ಬುಡಕ್ಕೆ ದರಗನ್ನು ಹೊದಿಸಬೇಕು. ಬೆಳೆಯುತ್ತಿರುವ ಬಳ್ಳಿಯನ್ನು ಆಧಾರ ಮರಗಳಿಗೆ ಕಟ್ಟಬೇಕು. ಹೊಸದಾಗಿ ನಾಟಿ ಮಾಡಿರುವ ಬಳ್ಳಿಗಳಿಗೆ ಬೇಸಿಗೆ ಕಾಲದಲ್ಲಿ ನೆರಳನ್ನು ಒದಗಿಸಬೇಕು ಹಾಗೂ ಬಳ್ಳಿಯ ಬುಡಕ್ಕೆ ಒಣಗಿದ ಎಲೆ ಕಸಕಡ್ಡಿಗಳಿಂದ ಹೊದಿಕೆಯನ್ನು ಮಾಡಬೇಕು. ಆಮೇಲೆ ಗಿಡಗಳಿಗೆ 6 ತಿಂಗಳಾದ ಮೇಲೆ ಗಿಡದ ತುದಿಯನ್ನು ಬುಡದಿಂದ 1 ಅಡಿ ಬಿಟ್ಟು ತುಂಡು ಮಾಡಿ ಪ್ರೂನಿಂಗ್ ಮಾಡಿ ಇದರ ಉದ್ದೇಶ ಹೆಚ್ಚಿನ ಪ್ರಮಾಣದಲ್ಲಿ ಕವಲುಗಳ ಬೆಳವಣಿಗೆಗೆ ಅನುವು ಮಾಡಿಕೊಡ್ಬೇಕು. ನಾವು ಸಾಧಾರಣ ಈ ಪದ್ಧತಿಯನ್ನು ಇಲ್ಲಿ ಉಪಯೋಗ ಮಾಡ್ತಾ ಇಲ್ಲ. ಈಗ ಇಂಡೋನೇಷ್ಯಾ ಅಥವಾ ಮಲೇಷ್ಯಾಗಳಲ್ಲಿ ಈ ಪದ್ಧತಿ ಚಾಲ್ತಿಯಲ್ಲಿದೆ. ಅಂದ್ರೆ ಗಿಡ ನೆಟ್ಟು 6 ತಿಂಗಳಾದ್ಮೇಲೆ 1 ಅಡಿ ಬಿಟ್ಟು ನಾವು ಅದನ್ನು ಗಿಡದ ತುದಿಯನ್ನು ಕಟ್ ಮಾಡಬೇಕು. ಸೋದ್ರೆ ನಿಮಗೆ ಕವಲುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರುತ್ತೆ. ಆಮೇಲೆ ಕಳೆ ನಿಯಂತ್ರಣಕ್ಕಾಗಿ ಮೆಣಸಿನ ತೋಟಗಳಲ್ಲಿ ಕಳೆ ನಿಯಂತ್ರಣವನ್ನು ಮಳೆಗಾಲದ ಮೊದಲು ಅಂದ್ರೆ ಏಪ್ರಿಲ್ ಮೇ ಹಾಗೂ ಮಳೆಗಾಲದ ನಂತರ ಅಂದ್ರೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬಳ್ಳಿಯ ಬುಡದ ಕಳೆಗಳನ್ನು ತೆಗೆದು ಒಣಹುಲ್ಲು ಹಾಗೂ ತರೆಗೆಲೆಯನ್ನು ಮುಚ್ಚಿ ತೇವಾಂಶದ ರಕ್ಷಣೆಯನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಬೇರುಗಳಿಗೆ ಏಟಾಗದಂತೆ ಜಾಗ್ರತೆ ವಹಿಸಬೇಕು. ಇದು ಪ್ರಾಮುಖ್ಯವಾದ ಕೆಲಸ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಬೇರುಗಳಿಗೆ ಏಟಾಗಬಾರದು. ಏಟಾದ್ರೆ ಖಂಡಿತ ರೋಗ ಕೊಳೆ ರೋಗ ಬರುತ್ತೆ. ಪ್ರತಿ ವರ್ಷ ಮೆಣಸಿನ ಬಳ್ಳಿಗೆ ಗೊಬ್ಬರವನ್ನು ಕೊಡಬೇಕು. ಅಂದ್ರೆ ನಿಮಗೆ NPK ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಇದರ ಮಿಶ್ರಣವನ್ನು ಕೊಡಬೇಕು. 140 ಗ್ರಾಂ ಸಾರಜನಕ, 60 ಗ್ರಾಂ ರಂಜಕ ಹಾಗೂ 250 ಗ್ರಾಂ ಪೊಟ್ಯಾಶ್ ಪ್ರತಿ ಬಳ್ಳಿಗೆ ನೀಡಬೇಕಾಗುತ್ತೆ. ಈಗ ಮಾರುಕಟ್ಟೆಯಲ್ಲಿ ಹಲವು ತರದ ಗೊಬ್ಬರಗಳು ಸಿಗ್ತಾ ಇದೆ. NPK ಮಿಶ್ರಗಳಾದ 10-26-26 ಮಿಕ್ಸ್ಚರ್ ಅಥವಾ 1 ಮೂಟೆ DAP ಜೊತೆ 1 ಮೂಟೆ MOP ಅನ್ನು ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡಬಹುದು. ಇದಲ್ಲದೆ 1 ಮೂಟೆ ಕಂಪೋಸ್ಟ್ ಜೊತೆಗೆ 1 ಮೂಟೆ ಪೊಟ್ಯಾಶ್ MOP ಮಿಕ್ಸ್ ಮಾಡಿ ಸಹ ಗಿಡಗಳಿಗೆ ಕೊಡಬಹುದು. ಗಿಡಗಳಿಗೆ ಸಿಂಪರಣೆಯ ಮೂಲಕ All-19 ಅಂದ್ರೆ 19-19 ಗೊಬ್ಬರವನ್ನು 1 ಬ್ಯಾರಲ್ಗೆ 2 kg ಅಂತ ಈ All-19 ಗೊಬ್ಬರವನ್ನು ಮಿಕ್ಸ್ ಮಾಡಿ ಪೋಲಿಯಾ ಸ್ಪ್ರೇ ಮುಖಾಂತರ ಕೊಡಬಹುದು. ಇನ್ನು ಮೆಣಸಿನ ಬಳ್ಳಿಗೆ ಲಘು ಪೋಷಕಾಂಶಗಳ ಅಗತ್ಯತೆ ಸಹ ಇದೆ. ಜಿಂಕ್ ಸಲ್ಫೇಟ್, ಮೆಗ್ನೀಷಿಯಂ ಸಲ್ಫೇಟ್ ಮತ್ತು ಬೋರಾಕ್ಸ್ ಅಂದ್ರೆ ಈ ಪ್ರತಿ ಮೈಕ್ರೋನ್ಯೂಟ್ರಿಯಂಟ್ ಅನ್ನು 1/2 kg ಅಂತೆ ಮಿಕ್ಸ್ ಮಾಡಿ 200 ಲೀಟರ್ ನೀರಿನಲ್ಲಿ ಕರಗಿಸಿ ಗಿಡಗಳಿಗೆ ಸಿಂಪರಣೆಯ ಮೂಲಕ ಕೊಡಬೇಕು. ಅಂದ್ರೆ ಫೋಲಿಯಾ ಸ್ಪ್ರೇ ಅದನ್ನು ವರ್ಷದಲ್ಲಿ 2 ಸಲ ಕೊಡಬಹುದು, ಮೇ ಜೂನ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್. ಯಾಕಂದ್ರೆ ಈ ಮಣ್ಣಿನಲ್ಲಿ ಇದರ ಕೊರತೆಯನ್ನು ನಾವು ಕಾಣ್ತಾ ಇದ್ದೀವಿ, ಜಿಂಕ್ ಬೋರಾನ್ ಕೊರತೆ ಕಾಣ್ತಾ ಇದ್ವಿ. ಅದಕ್ಕೋಸ್ಕರ ನಾವು ಇದನ್ನ ಪೋಲಿಯಾ ಸ್ಪ್ರೇ ಮುಖಾಂತರ ಗಿಡಗಳಿಗೆ ಕೊಡಬಹುದು. ಆಮೇಲೆ ಕೊಟ್ಟಿಗೆ ಗೊಬ್ಬರ ಅಥವಾ ಕಂಪೋಸ್ಟ್ ಗೊಬ್ಬರಗಳನ್ನು ಪ್ರತಿ ಬಳ್ಳಿಗೆ 10 kg ಅಂತೆ ಮೇ ತಿಂಗಳಲ್ಲಿ ಒದಗಿಸುವುದು ಅಗತ್ಯ. ಆಮೇಲೆ ಬೇವಿನ ಹಿಂಡಿಯನ್ನು ಸಹ ಪ್ರತಿ ವರ್ಷ 1 ಕಿಲೋಗ್ರಾಂ ಅಂತೆ ಪ್ರತಿ ಬೆಳಿಗ್ಗೆ ಕೊಡುವುದು ಉತ್ತಮ. ಇದು ನಿಮಗೆ ಗೊಬ್ಬರದ ಜೊತೆಗೆ ಏನ್ ಮಾಡುತ್ತೆ ಅಂದ್ರೆ ಈ ನೆಮಟೋಡ್ಸ್ ಕಂಟ್ರೋಲ್ ಅಲ್ಲಿ ಸಹ ನಿಮಗೆ ಸಹಾಯ ಮಾಡುತ್ತೆ. ಆಮೇಲೆ ಮಣ್ಣಿನ ಪರೀಕ್ಷೆ ಆಧರಿಸಿ ಪ್ರತಿ ಬಳ್ಳಿಗೆ 1/2 kg ಸುಣ್ಣವನ್ನು 2 ವರ್ಷಕ್ಕೊಮ್ಮೆ ಏಪ್ರಿಲ್ ಮೇ ತಿಂಗಳಲ್ಲಿ ಒದಗಿಸುವುದು ಸಹ ಉತ್ತಮ. ಇದು ಮಣ್ಣಿನ ಆಮ್ಲತೆಯನ್ನು ಕಡಿಮೆ ಮಾಡಿ ರಸಸಾರ ಸ್ಥಿರವಾಗಿಡಲು ಸಾಧ್ಯ ಆಗ್ತಾ ಇದೆ. ಆಮೇಲೆ ಜೈವಿಕ ಗೊಬ್ಬರಗಳಾದ ಅಜೋಸ್ಪೈರಲಂ ಅನ್ನು ಪ್ರತಿ ಬಳ್ಳಿಗೆ 100 ಗ್ರಾಂ ಕೊಡುವುದರಿಂದ ಸಾರಜನಕ ಗೊಬ್ಬರವನ್ನು 50% ಕಡಿಮೆ ಮಾಡಿ ಗಿಡಗಳಿಗೆ ಕೊಡಬಹುದು. ಅಂದ್ರೆ ಇದು ನೈಟ್ರೋಜನ್ ಅನ್ನು ಒದಗಿಸುತ್ತೆ ಗಿಡಗಳಿಗೆ. ಆಮೇಲೆ ಕಾಳು ಮೆಣಸಿನ ಕೃಷಿಯಲ್ಲಿ ಸಸ್ಯ ಸಂರಕ್ಷಣೆ ಬಹಳ ಮುಖ್ಯ. ಈಗ ನಾವು ಎಲ್ಲಾ ಪ್ರತಿ ತೋಟದಲ್ಲಿಯೂ ಕೊಳೆ ರೋಗವನ್ನು ಕಾಣ್ತಾ ಇದ್ವಿ. ಈಗ ಸಾಮಾನ್ಯವಾಗಿ ಎಲ್ಲಾ ರೈತರು ಎದುರಿಸುವ ಪ್ರಮುಖ ಸಮಸ್ಯೆ ಕಾಳು ಮೆಣಸನ್ನು ಕಾಡುವ ಸೊರಗು ರೋಗ ಅಥವಾ ಕೊಳೆ ರೋಗ, ಶೀಘ್ರ ಸೊರಗು ರೋಗ. ಇದು ಸಾಮಾನ್ಯವಾಗಿ ಮುಂಗಾರಿನಲ್ಲಿ ಹೆಚ್ಚಾಗಿರುತ್ತೆ. ವಾತಾವರಣದಲ್ಲಿ ಹೆಚ್ಚಿನ ಆರ್ದ್ರತೆ ಹಾಗೂ ಕಡಿಮೆ ಉಷ್ಣಾಂಶ ಇರುವ ಸಮಯದಲ್ಲಿ ಈ ರೋಗಾಣು ಬಹಳ ವೇಗವಾಗಿ ವೃದ್ಧಿಯಾಗುತ್ತೆ. ಈ ರೋಗಾಣು ಮಣ್ಣಿನಲ್ಲಿ ವರ್ಷಾನುಗಟ್ಟಲೆ ಇರುತ್ತದೆ. ಈ ರೋಗಕ್ಕೆ ಎಲೆ, ಬಳ್ಳಿ, ಹೂ, ಕಾಯಿ, ಗೊಂಚಲು ಮತ್ತು ಬೇರುಗಳು ಸಹ ತಪ್ಪಾಗುತ್ತದೆ. ರೋಗ ತಗಲಿದ ಬಳ್ಳಿಯ ಬೆಳವಣಿಗೆಯೂ ಕುಂಠಿತವಾಗಿ ಎಲೆಗಳು ಪೇಲವಗೊಂಡು ನಿಶ್ಚಿತಗೊಂಡಾಗ ನಮಗೆ ಬಳ್ಳಿಗೆ ರೋಗ ತಗಲಿರುವುದು ಗಮನಕ್ಕೆ ಬರುತ್ತೆ. ನಂತರ ಒಂದೆರಡು ದಿನಗಳಲ್ಲಿ ಎಲೆಗಳು ಹಳದಿಯಾಗಿ ಜೋತು ಬೀಳುತ್ತೆ. ಎಲೆ ಉದುರುವಿಕೆ ಮತ್ತು ಬಳ್ಳಿಯ ತುದಿಯಿಂದ ಒಣಗುವುದು ಈ ರೋಗದ ಲಕ್ಷಣ. ಎಲೆಗಳಲ್ಲಿ ಕಂದು ಬಣ್ಣದ ದೊಡ್ಡ ದೊಡ್ಡ ಮಚ್ಚೆಗಳನ್ನು ಸಹ ಕಾಣಬಹುದು. ರೋಗವು ಉಲ್ಬಣಗೊಂಡಾಗ ಎಲೆಗಳು, ಕೌಲು ಬಳ್ಳಿಗಳು ಮತ್ತು ಗೆರೆಗಳು ಉದುರಿ ಹೋಗುತ್ತೆ. ಇಂತಹ ಬಳ್ಳಿಯ ಬುಡವನ್ನು ಪರೀಕ್ಷೆ ಮಾಡಿದಾಗ ಬುಡ ಮೆತ್ತಗಾಗಿ ಕೆಟ್ಟ ವಾಸನೆ ಬರುವ ದ್ರವ ಸರುತ್ತೆ. ಈ ರೋಗವು ಫೈಟೋಪ್ತರಾ ಶಿಲೀಂಧ್ರದಿಂದ ಬರುವಂತಹ ಅತ್ಯಂತ ಹಾನಿಕಾರಕ ರೋಗ. ಕರಿಮೆಣಸಿನಲ್ಲಿ ಹೊಸ ಬೇರುಗಳು ಮತ್ತು ಎಲೆ ಮುಂಗಾರು ಮಳೆ ಬಿದ್ದ ನಂತರ ಕಾಣಿಸಿಕೊಳ್ಳುತ್ತೆ ನ್ಯಾಚುರಲಿ. ಸೊರಗು ರೋಗದ ಜೀವಾಣುಗಳುಗಳ ಉತ್ಪತ್ತಿಗೂ ಸಹ ಇದು ಸರಿಯಾದ ಸಮಯ. ಈ ರೋಗಾಣುಗಳು, ಈ ಫೈಟೋಪ್ತರಾ ಶಿಲೀಂಧ್ರವು ಹೊಸ ಬೇರುಗಳನ್ನು ತಿನ್ನುತ್ತಾ ಮುಖ್ಯ ಬೇರಿನ ಕತ್ತಿನ ಭಾಗವನ್ನು ಹಾಳು ಮಾಡುತ್ತೆ. ಇದರಿಂದ ಗಿಡವು ಹಳದಿಯಾಗಿ ಎಲ್ಲಾ ಎಲೆಗಳು ಬಿದ್ದು ಹೋಗಿ ನಂತರ ಗಿಡವು ಸಾಯುತ್ತೆ. ಈ ರೋಗದ ಹತೋಟಿಗಾಗಿ ಸಮಗ್ರ ನಿರ್ವಹಣಾ ಕ್ರಮವನ್ನು ಅನುಸರಿಸಬೇಕು. ರೋಗವನ್ನು ಪ್ರಾರಂಭಿಕ ಹಂತದಲ್ಲಿಯೇ ಗುರುತಿಸಬೇಕು. ನೆಲದ ಮೇಲೆ ಹರಿಯುವ ಬಳ್ಳಿಯ ಚಿಗುರೆಲೆಗಳು ಸೋಂಕಿಗೆ ಮೊದಲು ಸುತ್ತಾಗುತ್ತೆ. ಆದ್ದರಿಂದ ಬುಡದಿಂದ 1 ಮೀಟರ್ ಎತ್ತರದವರೆಗೆ ಬೆಳೆಯುವ ಕವಲುಗಳು, ನೆಲದ ಮೇಲೆ ಹರಿಯುವ ಬಳ್ಳಿಗಳನ್ನು ಮಳೆಗಾಲದ ಪ್ರಾರಂಭಕ್ಕೆ ಮೊದಲೇ ಕತ್ತರಿಸಿ ತೆಗೆದು ಕತ್ತರಿಸಿದ ಭಾಗಕ್ಕೆ ಶಿಲೀಂಧ್ರನಾಶಕವನ್ನು ಹಾಕಬೇಕು. ಸಸ್ಯಾಭಿವೃದ್ಧಿಗೆ ಬೇಕಾಗುವ ಹರಿಬಳ್ಳಿಗಳನ್ನು ಎತ್ತಿ ಕಟ್ಟಬೇಕು. ಆಮೇಲೆ ನೀರು ನಿಲ್ಲದಂತೆ ತೋಟದಲ್ಲಿ ಬಸಿ ಕಾಲುವೆಗಳನ್ನು ನಿರ್ಮಿಸಬೇಕು. ಬೇಸಾಯ ಕ್ರಮಗಳನ್ನು ಅನುಸರಿಸುವಾಗ ಯಾವುದೇ ಕಾರಣಕ್ಕೂ ಬೇರುಗಳಿಗೆ ಏಕಾಗದಂತೆ ಜಾಗ್ರತೆ ವಹಿಸಬೇಕು. ಆಧಾರ ಗಿಡದ ರೆಂಬೆಗಳನ್ನು ಮಳೆಗಾಲದ ಪ್ರಾರಂಭದಲ್ಲಿ ಕತ್ತರಿಸುವುದರಿಂದ ವಾತಾವರಣದಲ್ಲಿರುವ ಹೆಚ್ಚಿನ ತೇವಾಂಶ ಉಂಟಾಗದಂತೆ ಹಾಗೂ ಸೂರ್ಯರಶ್ಮಿ ನೆಲಮಟ್ಟದವರೆಗೂ ತಲುಪುವಂತೆ ನೋಡಿಕೊಳ್ಳುವುದರಿಂದ ರೋಗದ ತೀವ್ರತೆ ಕಡಿಮೆಗೊಳಿಸಬಹುದು. ಆಮೇಲೆ ರಾಸಾಯನಿಕ ನಿಯಂತ್ರಣವನ್ನು ಕೈಗೊಳ್ಳಬೇಕು. ಮಳೆಗಾಲದ ಆರಂಭವಾಗುವ ಮೊದಲು ಅಂದ್ರೆ ಮೇ ಜೂನ್ ತಿಂಗಳಲ್ಲಿ ಹೊಸ ಎಲೆ ಚಿಗುರುಗಳು ಮೂಡುತ್ತಿರುವಂತೆಯೇ 1% ಬೋರೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಇದು ಬಹಳ ಪ್ರಾಮುಖ್ಯವಾದ ಕೆಲಸ. 1% ಬೋರೋ ಹೊಸ ಎಲೆ ಚಿಗುರು ಮೂಡುವ ಸಂದರ್ಭದಲ್ಲಿ 1 ಬೋರೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಹಾಗೂ 1/2 kg ಕಾಪರ್ ಆಕ್ಸಿ ಕ್ಲೋರೈಡ್ ಅನ್ನು ಅಂದ್ರೆ ಸಿಒಸಿ 200 ಲೀಟರ್ನೊಂದಿಗೆ ಬೆರೆಸಿ 3-5 ಲೀಟರ್ನಷ್ಟು ದ್ರಾವಣವನ್ನು ಕಾಂಡದ ಸುತ್ತ ಸುರಿಬೇಕು. ಸೊ ಇದೇ ರೀತಿಯ ಉಪಚಾರವನ್ನು ಮಳೆಗಾಲದ ಕೊನೆಯಲ್ಲಿಯೂ ಸಹ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿಯೂ ಸಹ ಮಾಡಬೇಕು. ಆಮೇಲೆ ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕವಾದ ಮೆಟಲಾಕ್ಸಿಲ್ ಮ್ಯಾಂಕೋಸಿಸ್ ಇದನ್ನು ನೀರಿನೊಂದಿಗೆ ಬೆರೆಸಿ ಸಿಂಪರಣೆ ಹಾಗೂ ಬುಡಕ್ಕೆ ಹೊಯ್ಯುವುದರಿಂದ ನಿಯಂತ್ರಣ ಸಾಧ್ಯ. ಈಗ ಮಾರುಕಟ್ಟೆಯಲ್ಲಿ ದೊರಕುವ ರೆಡೋಮಿಲ್ ಗೋಲ್ಡ್, ಮಾಸ್ಟರ್ ಅಥವಾ ಮ್ಯಾಕೋ ಮುಂತಾದ ಶಿಲೀಂಧ್ರ ನಾಶಕವನ್ನು ಬಳಸಬಹುದು. ಇದಲ್ಲದೆ ಪೊಟ್ಯಾಸಿಯಂ ಫಾಸ್ಫೇಟ್ 1 ಲೀಟರ್ ನೀರಿನೊಂದಿಗೆ ಅಂದ್ರೆ 1.5 ಮಿಲಿಲೀಟರ್ 1 ಲೀಟರ್ ನೀರಿನೊಂದಿಗೆ ಬೆರೆಸಿ ಬುಡಕ್ಕೆ ತೋಯಿಸುವುದರಿಂದ ಹಾಗೂ ಸಿಂಪರಣೆ ಮಾಡುವುದರಿಂದ ರೋಗ ನಿಯಂತ್ರಣ ಸಾಧ್ಯ. ಈ ಪೊಟ್ಯಾಸಿಯಂ ಫಾಸ್ಫೇಟ್ ಈಗ ಜಾಸ್ತಿ ಮಳೆಯಾಗುವ ಪ್ರದೇಶದಲ್ಲಿ ಏನಾಗುತ್ತೆ ಅಂದ್ರೆ ಈ ಬೇರುಗಳು ಕೊಳ್ತಾ ಹೋಗ್ತಾ ಇರುತ್ತೆ. ಕಂಟಿನ್ಯೂಸ್ ನಾವು ಈ ಮಲೆನಾಡಲ್ಲಿ 1 ತಿಂಗಳು ಮಳೆ ಬರ್ತಾ ಇರುತ್ತೆ ಜುಲೈ ತಿಂಗಳಲ್ಲಿ. ಆ ಸಂದರ್ಭದಲ್ಲಿ ಬೇರು ಕೊಳ್ತಾ ಹೋಗುತ್ತೆ. ಸೊ ಇದು ಹೊಸ ಬೇರುಗಳ ಉತ್ಪಾದನೆಗೂ ಸಹಕಾರಿಯಾಗಿದೆ ಈ ಅಕೋಮಿನ್ ಅಥವಾ ಪೊಟ್ಯಾಸಿಯಂ ಫಾಸ್ಫೇಟ್. ಸೊ ಅದನ್ನು ಉಪಯೋಗಿಸುವುದು ಉತ್ತಮ. ಸೊ ಇದಲ್ಲದೆ ಏನು ಜೈವಿಕ ನಿಯಂತ್ರಣವೂ ಸಹ ಇಲ್ಲಿ ಸಾಧ್ಯ ಇದೆ. ಜೈವಿಕ ವಿಧಾನದಲ್ಲಿ ಸಹ ಹೊರಗುರುಗವನ್ನು ಹತೋಟಿ ಮಾಡಬಹುದು. ಈಗ ಟ್ರೈಕೋಡರ್ಮ ಎಂಬ ಉಪಕಾರಿ ಶಿಲೀಂಧ್ರವನ್ನು ಬೇವಿನ ಹಿಂಡಿ, ಕೊಟ್ಟಿಗೆ ಗೊಬ್ಬರ ಅಥವಾ ಇನ್ಯಾವುದೇ ಸಾವಯವದ ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಿ ಗಿಡಗಳಿಗೆ ಕೊಡಬೇಕು. ಈ ಟ್ರೈಕೋಡರ್ಮ ಶಿಲೀಂಧ್ರವನ್ನು ನಮ್ಮ ಮಣ್ಣಿನಿಂದಲೇ ಬೇರ್ಪಡಿಸಿ ಪ್ರಯೋಗಶಾಲೆಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ವಿ. ನಮ್ಮ ಭಾರತೀಯ ಇಲಕ್ಕಿ ಸಂಶೋಧನಾ ಕೇಂದ್ರ ಸಂಬಾರ ಮಂಡಳಿ ದೋಣಿಗಾಲ್ ಸಕಲೇಶ್ವರದಲ್ಲಿ ದ್ರವ ರೂಪದ ಟ್ರೈಕೋಡರ್ಮವನ್ನು ಪ್ರತಿ ಲೀಟರ್ಗೆ 160 ರೂಪಾಯಿಗಂತೆ ರೈತರಿಗಾಗಿ ಮಾರಾಟಕ್ಕೆ ಲಭ್ಯ ಇದೆ. ಅದು ಸಾಲಿಡ್ ಆದ್ರೆ 80 ರೂಪಾಯಿ ಅಂತ ಸಿಗ್ತಾ ಇದೆ. ರೈತರು ಈ ಟ್ರೈಕೋಡರ್ಮವನ್ನು ತಮ್ಮ ತೋಟಗಳಿಗೆ ಹಾಕುವ ಮೊದಲು ಕೊಟ್ಟಿಗೆ ಗೊಬ್ಬರ ಅಥವಾ ಇನ್ಯಾವುದೇ ಸಾವಯವ ಗೊಬ್ಬರಗಳ ಜೊತೆಗೆ ಮಿಕ್ಸ್ ಮಾಡಿ ಸುಮಾರು 2 ವಾರ ಅಲ್ಲೇ ಬೆಳೆಯಲು ಬಿಟ್ಟು ಸಾಕಷ್ಟು ಅಭಿವೃದ್ಧಿ ಆದ ಮೇಲೆ ತಮ್ಮ ತೋಟಗಳಿಗೆ ಹಾಕಬಹುದು. ಆಮೇಲೆ ತೋಟದಲ್ಲಿ ತೇವಾಂಶ ಇರುವಂತೆ ನೋಡಿಕೊಳ್ಬೇಕು. ಟ್ರೈಕೋಡರ್ಮ ಶಿಲೀಂಧ್ರವು ಸಾವಯವ ವಸ್ತುಗಳ ಮೇಲೆ ಬಹಳ ಬೇಗ ಬೆಳೆಯುತ್ತೆ. ಇವುಗಳು ಹಾನಿಕಾರಕ ಶಿಲೀಂಧ್ರಗಳ ಮೇಲೆ ಬೆಳೆದು ಪರತಂತ್ರ ಜೀವಿಯತಃ ಜೀವಿಸಿ ಟ್ರೈಕೋಡರ್ಮಿನ್ ಆಮೇಲೆ ವಿರಿಡಿನ್ ಮುಂತಾದ ಆಂಟಿಬಯೋಟಿಕ್ಸ್ ಹಾಗೂ ರಾಸಾಯನಿಕ ವಸ್ತುಗಳನ್ನು ಉತ್ಪಾದಿಸಿ ಹಾನಿಕಾರಕ ಶಿಲೀಂಧ್ರಗಳನ್ನು ಕೊಂದು ಹಾಕುತ್ತವೆ. ಈ ಟ್ರೈಕೋಡರ್ಮವು ರೈಸೋಸ್ಫಿಯರ್ನಲ್ಲಿ ಬೆಳೆದು ಅಂದರೆ ಗಿಡಗಳ ಬೇರುಗಳ ಸಮೀಪ ಮಣ್ಣಿನಲ್ಲಿ ಬೆಳೆದು ಹಾನಿಕಾರಕ ಶಿಲೀಂಧ್ರಗಳು ಬೇರುಗಳ ಹತ್ತಿರ ಬರದಂತೆ ತಡೆಯುತ್ತವೆ. ಆಮೇಲೆ ಈ ಟ್ರೈಕೋಡರ್ಮ ಸೆಲ್ಯುಲೇಸ್ ಹಾಗೂ ಕಿಟಿನೇಸ್ ಮುಂತಾದ ಎನ್ಝೈಮ್ಗಳನ್ನು ಉತ್ಪತ್ತಿ ಮಾಡಿ ಫೈಟೋಪ್ತರ ಮುಂತಾದ ಹಾನಿಕಾರಕ ಶಿಲೀಂಧ್ರಗಳ ಜೀವಕೋಶಗಳನ್ನು ಕರಗಿಸುತ್ತವೆ. ಇನ್ನೊಂದು ಉಪಕಾರಿ ಬ್ಯಾಕ್ಟೀರಿಯಾವಾದ ಸ್ಯೂಡೋಮೋನಾಸ್ ಅದನ್ನು ಬಳಸಿ ಕಾಳುಮೆಣಸಿನ ಸೊರಗು ರೋಗವನ್ನು ಹತೋಟಿ ಮಾಡಬಹುದು. 1% ಸ್ಯೂಡೋಮೋನಾಸ್ ಎಂಬ ಜೈವಿಕ ಶಿಲೀಂಧ್ರ ನಾಶಕವನ್ನು ಪ್ರತಿ ಬಳ್ಳಿಯ ಬುಡಕ್ಕೆ ಹೊಯ್ಯಬೇಕು ಹಾಗೂ ಸಿಂಪರಣೆಯನ್ನು ಸಹ ಮಾಡಬೇಕು. ಇದೊಂದು ಉಪಕಾರಿ ಬ್ಯಾಕ್ಟೀರಿಯಾ, ಇದನ್ನು ಸಹ ನಮ್ಮ ಈ ಸಂಶೋಧನಾ ಕೇಂದ್ರದಲ್ಲಿ ಲಭ್ಯ ಇದೆ. 1 ಲೀಟರ್ಗೆ 200 ರೂಪಾಯಿ ಅಂತ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಇದು ಮಣ್ಣಿನಲ್ಲಿ ಶಿಲೀಂಧ್ರ ನಾಶಕವಾಗಿ ಕೆಲಸ ಮಾಡುತ್ತೆ. ಈ ಬ್ಯಾಕ್ಟೀರಿಯಾವು ಮಣ್ಣಿನಲ್ಲಿರುವ ಫೈಟೋಪ್ತರ ಮುಂತಾದ ಹಾನಿಕಾರಕ ಶಿಲೀಂಧ್ರಗಳ ಮೇಲೆ ಪರತಂತ್ರ ಜೀವಿಯಂತೆ ಬೆಳೆದು ಎನ್ಝೈಮ್ಗಳನ್ನು ಉತ್ಪಾದನೆ ಮಾಡಿ ಹಾನಿಕಾರಕ ಶಿಲೀಂಧ್ರಗಳನ್ನು ಕೊಲ್ಲುತ್ತದೆ. ಇದಲ್ಲದೆ ಈ ಸ್ಯೂಡೋಮೋನಾಸ್ ಉತ್ಪಾದಿಸುವ ಫೈಕೋಸಯನಿನ್ ಮುಂತಾದ ವಿಷಕಾರಿ ರಾಸಾಯನಿಕ ವಸ್ತುಗಳು ಶಿಲೀಂಧ್ರಗಳಿಗೆ ಹಾನಿಕಾರಕವಾಗಿವೆ. ಇಷ್ಟು ಮಾತ್ರ ಅಲ್ಲದೆ ಈ ಸ್ಯೂಡೋಮೋನಾಸ್ ಬ್ಯಾಕ್ಟೀರಿಯಾಗಳು ಸಿಡ್ರೋಫೋರ್ಸ್ ಇವುಗಳನ್ನು ಉತ್ಪಾದನೆ ಮಾಡಿ ಅಂದರೆ ಕಬ್ಬಿಣವನ್ನು ಸ್ಥಿರೀಕರಿಸುವ ರಾಸಾಯನಿಕ ವಸ್ತುಗಳನ್ನು ಉತ್ಪಾದನೆ ಮಾಡಿ ಎಲ್ಲಾ ಕಬ್ಬಿಣ ಅಂಶವನ್ನು ಸ್ಥಿರೀಕರಿಸಿ ಹಾನಿಕಾರಕ ಶಿಲೀಂಧ್ರಗಳಿಗೆ ಕಬ್ಬಿಣದ ಕೊರತೆಯನ್ನುಂಟು ಮಾಡಿ ಅವುಗಳನ್ನು ಸಾಯಿಸುತ್ತದೆ. ಮಳೆಗಾಲದಲ್ಲಿ ಕಾಳುಮೆಣಸಿಗೆ ತಗುಲುವ ಇನ್ನೊಂದು ಶಿಲೀಂಧ್ರದಿಂದ ಬರುವ ರೋಗ ಆಂಥ್ರಾಕ್ನೋಸ್ ಅಥವಾ ಎಲೆ ಚುಕ್ಕಿ ರೋಗ. ಈ ರೋಗವು ಕೊಲೆಟೋಟ್ರೈಕಮ್ ಎಂಬ ಶಿಲೀಂಧ್ರದಿಂದ ಬರುತ್ತದೆ. ಮಳೆಗಾಲದ ಪ್ರಾರಂಭದಲ್ಲಿ ಮೇ ಜೂನ್ ತಿಂಗಳಲ್ಲಿ ಬೋರ್ಡೋ ದ್ರಾವಣದ ಸ್ಪ್ರೇ ಮಾಡದೇ ಇದ್ದರೆ ಈ ರೋಗವು ಕಾಣಿಸಿಕೊಳ್ಳಬಹುದು. ಎಳೆಯ ಚಿಗುರು ಎಲೆ ಹಾಗೂ ಹೂಗೊಂಚಲುಗಳಲ್ಲಿ ಕಂದು ಬಣ್ಣದ ಚುಕ್ಕಿಗಳನ್ನು ಕಾಣಬಹುದು. ಇದು ಉಲ್ಬಣಗೊಂಡು ಹೂಗೊಂಚಲುಗಳು ಉದುರುತ್ತವೆ. ಶಿಲೀಂಧ್ರ ನಾಶಕವಾದ ಕಾರ್ಬೆಂಡಿಸಮ್ ಅಂದ್ರೆ ಬ್ಯಾವಿಸ್ಟಿನ್ ಅಥವಾ ಕಂಪ್ಯಾನಿಯನ್ ಅಥವಾ ಸ್ಪ್ರಿಂಟ್ ಮುಂತಾದ ಶಿಲೀಂಧ್ರ ನಾಶಕವನ್ನು ಉಪಯೋಗಿಸಿ ಸಾಧಾರಣ 200 ಗ್ರಾಮ್ ಅನ್ನು 100 ಲೀಟರ್ ನೀರಿನೊಂದಿಗೆ ಬೆರೆಸಿ ಸಿಂಪರಣೆ ಮಾಡುವುದರ ಮೂಲಕ ಇದನ್ನು ಹತೋಟಿ ಮಾಡಬಹುದು. ಕರಿಮೆಣಸಿನ ಗಿಡಗಳಲ್ಲಿ ಕೆಲವು ಕೀಟಗಳ ಹಾವಳಿಯನ್ನು ನಾವು ಕಾಣಬಹುದು. ಅವುಗಳಲ್ಲಿ ಮುಖ್ಯವಾಗಿ ಕುಡಿ ಕೊರೆಯುವ ಕೀಟ, ಕಾಳು ಕೊರೆಯುವ ಕೀಟ, ಟ್ರಿಪ್ಸ್, ನುಸಿ ಹಾಗೂ ರಸ ಹೀರುವ ಕೀಟಗಳಾದ ಶಲ್ಕಗಳು, ಸ್ಕೇಲ್ಸ್, ಹಿಟ್ಟಿನ ತೆಗಣೆ ಮುಂತಾದವು. ಕೋಕೋನಟ್ ಸ್ಕೇಲ್ಸ್ ಅಥವಾ ತೆಂಗಿನ ಶಲ್ಕಗಳು ಇವು ಬಿಳಿ ಬಣ್ಣದಿಂದ ಕೂಡಿದ್ದು ಗೋಳಾಕಾರದಲ್ಲಿರುತ್ತವೆ. ಇವು ಎಲೆಯ ಕೆಳಭಾಗದಲ್ಲಿ ಗುಂಪು ಗುಂಪಾಗಿ ಸೇರಿಕೊಂಡು ರಸ ಹೀರುತ್ತವೆ. ಹೀಗೆ ರಸ ಹೀರುವುದರಿಂದ ಎಲೆಯ ಮೇಲ್ಭಾಗವು ಹಳೆದ ಮಣ್ಣಾಕಿ ತಿರುಗುತ್ತೆ. ಈ ಕೀಟದ ಹತೋಟಿಗಾಗಿ ಡೈಮೆಟಿಯಲ್ ಅಂದರೆ ರೋಗ ಮುಂತಾದ ಕೀಟನಾಶಕವನ್ನು 100 ಲೀಟರ್ಗೆ 200 ಮಿಲಿ ಲೀಟರ್ನಂತೆ ಬೆರೆಸಿ ಸಿಂಪರಣೆ ಮಾಡಬೇಕು. ಆಮೇಲೆ ಏಪ್ರಿಲ್ ಮೇ ತಿಂಗಳಲ್ಲಿ ಕಾಂಡ ಕೊರೆಯುವ ಹುಳುವಿನ ತೊಂದರೆ ಕಂಡುಬಂದ್ರೆ 2 ಮಿಲಿ ಲೀಟರ್ ಎಕೋಲೆಕ್ಸ್ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿನೊಂದಿಗೆ ಬೆರೆಸಿ ಸಿಂಪರಣೆ ಮಾಡಬಹುದು. ಆಮೇಲೆ ಇನ್ನು ಮುಖ್ಯವಾಗಿ ಬೇರಿನ ರಸ ಇರುವ ಹಿಟ್ಟು ತಿಗಣೆ ಮತ್ತು ಗೆದ್ದಲಿನ ಹತೋಟಿಗಾಗಿ ಕ್ಲೋರೋಪೈರಿಫಾಸ್ ಈ ಕೀಟನಾಶಕವನ್ನು 2 ಮಿಲಿ ಲೀಟರ್ 1 ಮಿಲಿ ಲೀಟರ್ ನೀರಿನೊಂದಿಗೆ ಬೆರೆಸಿ ಬೆಡ್ಡೆಗೆ ಸುರಿಬೇಕು. ಕರಿಮೆಣಸು ಗಿಡದ ಬುಡದಲ್ಲಿ ಬೇರುಗಳಲ್ಲಿ ಈ ಹಿಟ್ಟು ತಿಗಣೆ ಬಿಳಿ ಬಣ್ಣದಲ್ಲಿ ನೀವು ಕಾಣಬಹುದು. ಆ ಸಂದರ್ಭದಲ್ಲಿ ಕ್ಲೋರೋಪೈರಿಫಾಸ್ ಅಥವಾ ಆಮ್ಲ ಕೀಟನಾಶಕವನ್ನು ಸಹ ಬಳಸಬಹುದು. ಹಿಟ್ಟಿನ ತೆಗೆಯು ರಸ ಇರುವ ಕೀಟವಾಗಿದ್ದು ಬೇರಿನ ಮೇಲೆ ಬಿಳಿ ಬಣ್ಣದ ಹೊದಿಕೆಯೊಂದಿಗೆ ಗುಂಪು ಗುಂಪಾಗಿ ಸೇರಿಕೊಂಡು ಬೇರಿನ ರಸ ಇರುತ್ತೆ. ಆಮೇಲೆ ನೆಮೆಟೋಡ್ಸ್ ಅಥವಾ ಜಂತು ಹುಳುಗಳ ಬಾಧೆಯಿಂದ ಬೇರುಗಳು ಕೊಳೆತು ಹೋಗಿ ಎಲೆಗಳು ಕ್ರಮೇಣ ಹಳದಿಯಾಗಿ ಗಿಡಗಳು ಸಾಯುತ್ತವೆ. ಇದು ಕೆಲವು ತೋಟಗಳಲ್ಲಿ ನಾವು ಕಾಣಬಹುದು. ಇದನ್ನು ತಡೆಗಟ್ಟಲು ನಾಟಿ ಮಾಡುವ ಸಮಯದಲ್ಲಿ ಪ್ರತಿ ಗಿಡಕ್ಕೆ 4-8 ಒಂದು 15 ಗ್ರಾಮ್ ಅಂತ ಹಾಕಬೇಕು. ಆಮೇಲೆ ಪ್ರತಿ ವರ್ಷ ಬೇವಿನ ಹಿಂಡಿಯನ್ನು 2 ವರ್ಷಕ್ಕೆ ಅಥವಾ 2 ವರ್ಷಕ್ಕೊಮ್ಮೆ ಕೊಡುವುದರಿಂದ ಈ ನೆಮಟೋಡ್ಗಳನ್ನು ಕಡಿಮೆ ಮಾಡಬಹುದು. ಡಾಕ್ಟರ್ ಶ್ರೀಕೃಷ್ಣ ಭಟ್ ಅವರೇ, ಈಗ ಈ ಸಂದರ್ಭದಲ್ಲಿ ತಾವು ಕಾಳುಮೆಣಸಿನ ಬೆಳೆಗಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಈ ಸಂದರ್ಭದಲ್ಲಿ ನಾವು ಮೊತ್ತ ಮೊದಲನೇ ಮಾಡೋ ಕೆಲಸ ಅಂದ್ರೆ, ಈಗ ಹೊಸ ಚಿಗುರು ಬರ್ತಾ ಇದೆ, ಬೋರ್ಡೋ ದ್ರಾವಣವನ್ನು ಕಡ್ಡಾಯವಾಗಿ ಸ್ಪ್ರೇ ಮಾಡಬೇಕು. ಆಮೇಲೆ ರೋಗ ಇರುವ ತೋಟ ಆದ್ರೆ ಸಿಒಸಿ ಪಾಪರ್ ಆಕ್ಸಿ ಹೊರಗಡೆಯನ್ನು ಬಡ್ಡೆಗೆ ಹೋಯ್ಬೇಕು, ಅದು ಮಾಡಲೇಬೇಕು. ಇಲ್ಲಾಂದ್ರೆ ರೋಗ ಕ್ರಮೇಣ ಜಾಸ್ತಿ ಮಳೆ ಬಂದ್ಮೇಲೆ ರೋಗವನ್ನು ಸಾಮಾನ್ಯವಾಗಿ ಕಾಣಬಹುದು. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ನಮ್ ಕೇಳುಗರು ಅಂತಾದ್ರೆ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? ನಾನೀಗ ಮೊಬೈಲ್ ಸಂಖ್ಯೆಯನ್ನು ಕೊಡ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ಶ್ರೀಕೃಷ್ಣ ಭಟ್. 9434736293. ಇನ್ನೊಮ್ಮೆ ಹೇಳ್ತೀರಾ? ಇನ್ನೊಮ್ಮೆ ಹೇಳ್ತೀನಿ. 9434736293. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 9434736293. ಒಳ್ಳೇದು ಡಾಕ್ಟರ್ ಶ್ರೀಕೃಷ್ಣ ಭಟ್ ಅವರ, ಇದುವರೆಗೂ ಕೂಡ ಕಾಳು ಮೆಣಸಿನ ಬೇಸಾಯ ಕುರಿತಾಗಿ ಬಹಳ ಸವಿಸ್ತಾರವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ.